ನನ್ನ ಹೆಸರು ಬಸ್ಲಿಂಗಪ್ಪ ಅಂತ ಹೇಳಿ ಮೇಡಮ್. ತಾಲೂಕು ಕೊಡಗೇರ ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಇದು ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತವಾಗಿದೆ ಮೇಡಮ್. ನರೇಗಾ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಆಹಾರ ಕಲಬೆರಕೆ ಕುರಿತು ಹಾಸನ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಪುಟ್ಟರತ್ನಮ್ಮ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಅರಕಲುಗುಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಹಾಗೂ ಆರೋಗ್ಯದ ಮೇಲಿನ ಪರಿಣಾಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ಆರೋಗ್ಯಕ್ಕೆ ಬಹಳ ಮಹತ್ವ ಬರ್ತಾ ಇದೆ, ಹಾಗೆ ಆಹಾರಕ್ಕೂ ಕೂಡ ಹೆಚ್ಚು ಮಹತ್ವ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ಹೇಗಿರಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡುವಂತಹ ಬಹುತೇಕ ಅಂಶ ಆಹಾರ. ನಾವು ಯಾವೆಲ್ಲ ಆಹಾರವನ್ನ ತಿಂತೇವೋ ಅದರ ಪ್ರಕಾರ ನಮ್ಮ ಆರೋಗ್ಯ ಇರುತ್ತೆ ಅನ್ನುವಂಥದ್ದು. ಆದಾಗ್ಯೂ ಕೂಡ ಆಹಾರ ಕಲಬೆರಕೆಗೊಂಡಾಗ ನಾವು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆಹಾರ ಹೇಗೆ ಕಲಬೆರಕೆ ಆಗ್ತಾ ಇದೆ, ಏನನ್ನ ಕಲಬೆರಕೆ ಮಾಡ್ತಾ ಇದ್ದಾರೆ, ಕಲಬೆರಕೆಯ ಆಹಾರ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮಲ್ಲಿ ಅನೇಕರಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಅಂದ್ರೆ, ಕಲಬೆರಕೆಯೂ ಕೂಡ ಒಂದು ವಿಜ್ಞಾನ. ಆ ಕಲಬೆರಕೆಯನ್ನ ನಾವು ಗೊತ್ತಮಾಡ್ಕೋಬೇಕು ಅಂತ ಹೇಳಿದ್ರೆ ವಿಜ್ಞಾನವನ್ನ ಚೆನ್ನಾಗಿ ತಿಳಿದುಕೊಳ್ಬೇಕಾಗುತ್ತೆ. ಅದರಲ್ಲೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಇವತ್ತು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡಿದಂತಹ ಪರಿಣಾಮ ಇವತ್ತು ಹೆಚ್ಚು ಹೆಚ್ಚು ಆರೋಗ್ಯ ಹಾಳಾಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಅದು ನಾವು ಬಳಕೆ ಮಾಡ್ತಕ್ಕಂತಹ ಹಿಟ್ಟಾಗಿರಬಹುದು, ನಾವು ಬಳಸ್ತಕ್ಕಂತಹ ಕೆಲವು ಬಣ್ಣಗಳಾಗಿರಬಹುದು ಆಹಾರದಲ್ಲಿ, ಹಾಗೆ ಎಣ್ಣೆಗಳಾಗಿರಬಹುದು, ಈ ಎಲ್ಲವೂ ಕೂಡ ಇವತ್ತು ಹೆಚ್ಚು ಕಲಬೆರಕೆ ಆಗ್ತಾ ಇದ್ದಾವೆ. ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲಬೆರಕೆ ಅನ್ನುವಂಥದ್ದು ಆಗ್ತಾ ಇದೆ? ಆಹಾರ ಕಲಬೆರಕೆ ಅಂತ ಅಂದ್ರೆ ಏನು, ಯಾವ್ಯಾವ ವಿಧದಲ್ಲಿ ಆಹಾರವನ್ನ ಕಲಬೆರಕೆಯನ್ನ ಮಾಡಲಾಗ್ತಾ ಇದೆ, ಮತ್ತು ಹೇಗೆ ಇದನ್ನ ನಾವು ಕಂಡುಹಿಡಿಯುವಂಥದ್ದು, ಈ ತರಹದ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಿ ಪುಟ್ಟರತ್ನಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ಪುಟ್ಟರತ್ನಮ್ಮ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆಹಾರ ಕಲಬೆರಕೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಆಹಾರ ಕಲಬೆರಕೆ ಅಂತ ಅಂದ್ರೆ ಏನು ಅನ್ನುವ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ನಾವು ಪ್ರಾರಂಭ ಮಾಡೋಣ. ನಮ್ಮೆಲ್ಲರಿಗೂ ಒಂದು ನಾಣ್ಣುಡಿ ಗೊತ್ತಿದೆ, ಆರೋಗ್ಯವೇ ಭಾಗ್ಯ ಅಂತ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ನಮ್ಮೆಲ್ಲರಿಗೂ ಮತ್ತೊಂದು ವಿಚಾರನೂ ಕೂಡ ತಿಳಿದಿದೆ, ನಮ್ಮ ದೇಶ ಭಾರತ ದೇಶ ಬಹು ಆಹಾರ ಸಂಸ್ಕೃತಿಯ ದೇಶ ಅಂತ. ಈ ಬಹು ಆಹಾರ ಸಂಸ್ಕೃತಿಯ ದೇಶಕ್ಕೆ ಇವತ್ತು ಧಕ್ಕೆ ಆಗ್ತಾ ಇದೆ. ಅದಕ್ಕೆ ಕಾರಣ ಆಹಾರದ ಕಲಬೆರಕೆ ಆಗಿದೆ. ಆಹಾರದ ಕಲಬೆರಕೆ ಅಂತ ಅಂದ್ರೆ ಏನು? ಆಹಾರದ ಕಲಬೆರಕೆ ಅಂತಂದ್ರೆ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳಿಗೆ ಕಡಿಮೆ ಗುಣಮಟ್ಟದ ಅಥವಾ ವಿಷಕಾರಿಯಾದಂತಹ ಅಥವಾ ಕೀಳು ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಮಿಶ್ರಣ ಮಾಡೋದಕ್ಕೆ ಆಹಾರದ ಕಲಬೆರಕೆ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಪೌಷ್ಟಿಕಾಂಶ ಆಹಾರದಲ್ಲಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಆಹಾರ ವಿಷಕಾರಿಯಾಗಿರ್ಬೋದು ಅಥವಾ ಅನೇಕ ಸಮಸ್ಯೆಗಳನ್ನ ತಂದೊಡ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಇದನ್ನ ನಾವು ಆಹಾರದ ಕಲಬೆರಕೆ ಅಂತ ಹೇಳಿ ಕರಿತೇವೆ. ಅಂತ ಅಂದ್ರೆ ಬಹಳ ಕಡಿಮೆ ಗುಣಮಟ್ಟದ ಪದಾರ್ಥಗಳನ್ನ ಉತ್ತಮ ಗುಣಮಟ್ಟದ ಪದಾರ್ಥಗಳೊಂದಿಗೆ ಮಿಶ್ರಣವನ್ನ ಮಾಡ್ತಕ್ಕಂಥದ್ದು, ರಾಸಾಯನಿಕಗಳನ್ನ ಮಿಶ್ರಣವನ್ನ ಮಾಡ್ತಕ್ಕಂಥದ್ದು, ಇದನ್ನ ನಾವು ಕಲಬೆರಕೆ ಅಂತ ಹೇಳಿ ಕರಿತೇವೆ. ಇದು ನಮಗೆ ದೊರಕಬೇಕಾದಂತಹ ಪೌಷ್ಟಿಕಾಂಶ ಏನಿರುತ್ತೋ ಇದರ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ, ಹಾಗೆಯೇ ವಿಷಕಾರಿಯಾಗಿಯೂ ಕೂಡ ಪರಿಣಮಿಸಿ ಅನೇಕ ಆರೋಗ್ಯದ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು. ಆಹಾರ ಕಲಬೆರಕೆಯನ್ನ ಯಾವ್ಯಾವ ವಿಧದಲ್ಲಿ ಮಾಡಲಾಗುತ್ತೆ? ಆಹಾರ ಕಲಬೆರಕಿನ ಮೂರು ವಿಧಗಳಿದ್ದಾವೆ. ಅದಕ್ಕಿಂತ ಮುಂಚೆ ನಾವು ಆಹಾರ ಕಲಬೆರಕೆ ಹೇಗಾಗುತ್ತೆ ಅನ್ನೋದು ಸಣ್ಣದಂತ ಒಂದು ಪರಿಚಯ ಮಾಡ್ಕೊಬೇಕು. ಅಂದ್ರೆ ಆಹಾರ ಕಲಬೆರಕೆ ಅನ್ನೋದು ಇವತ್ತಿನ ವಿಚಾರ ಅಲ್ಲ, ಇದು 18ನೇ ಶತಮಾನಕ್ಕೆ ಹೋದ್ರೆ ಆಗಿಂದನೂ ಕೂಡ ಈ ಆಹಾರ ಕಲಬೆರಕೆ ಅನ್ನೋ ವಿಚಾರ ಇದೆ. ಇಂಗ್ಲೆಂಡಿನಲ್ಲಿ ಕೃತಕ ಬಣ್ಣಗಳನ್ನು ಆವಾಗಿಂದನೇ ಬಳಸ್ತಾ ಇದ್ರು. ಇದ್ರ ಜೊತೆಗೆ ಜರ್ಮನ್ ಅನ್ನುವಂತ ದೇಶದಲ್ಲಿ ಪ್ರಾಣಿಗಳ ಮಾಂಸಗಳು ಅಂದ್ರೆ ಕಸಾಯಿಖಾನೆಗೆ ಎಸೆದಂತಹ ಮಾಂಸಗಳನ್ನ ಮತ್ತೆ ಮಾರಾಟ ಮಾಡುವಂತ ಒಂದು ವಿಚಾರವನ್ನ ಕೂಡ ನಾವು 18-19ನೇ ಶತಮಾನದಲ್ಲಿ ನಾವು ತಿಳ್ಕೊಳ್ಬಹುದು. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಹಾರ ಕಲಬೆರಕೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ. 2008-2013 ನಮ್ಮ ದೇಶದಲ್ಲಿ ಆಹಾರ ಕಲಬೆರಕೆಯ ಪ್ರಮಾಣ 8-20% ಏರಿದೆ. ಇದು ಆರೋಗ್ಯ ಸಚಿವಾಲಯ, ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯದ ವರದಿ. ಮತ್ತೆ ನಾವು ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ನಾವು ಪ್ರತಿನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಹೆಚ್ಚಾಗಿ ಕಲಬೆರಕೆ ಆಗ್ತಾ ಇದೆ. ಉದಾಹರಣೆಗೆ ಹಾಲನ್ನ ತೆಗೆದುಕೊಳ್ಳಿ, ನಾವು ಸೇವನೆ ಮಾಡುವಂತ 70% ನಾವು ಹಾಲು ಇವತ್ತು ಕಲಬೆರಕೆ ಆಗ್ತಾ ಇದೆ. ಜೊತೆಗೆ ಜೇನುತುಪ್ಪ ಅಷ್ಟೇ, ಎಷ್ಟೊಂದು ಬ್ರ್ಯಾಂಡ್ಗಳು ಅಂತ ಹೇಳ್ಕೊಂಡ್ಬರುತ್ತೆ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಜೇನುತುಪ್ಪಗಳು ಕೂಡ ಇವತ್ತು ಕಲಬೆರಕೆಯಿಂದ ಕೂಡಿದೆ ಅಂತಕ್ಕಂಥದ್ದು FSSA ವರದಿ ಹೇಳುತ್ತೆ. ವಿಧಗಳಿಗೆ ಬಂದಾಗ ಇದರಲ್ಲಿ ಮೂರು ವಿಧ ಅಂತ ಮೊದಲೇ ತಿಳಿಸ್ತೆ. ಮೊದಲನೇ ವಿಧ ಬಂದ್ಬಿಟ್ಟು ಉದ್ದೇಶ ಪೂರ್ವಕವಾಗಿ ಕಲಬೆರಕೆಯನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ನೀರಾಗಿರ್ಬೋದು ಅಥವಾ ಮನಿಲವಾದಂತಹ ನೀರಾಗಿರ್ಬೋದು ಅಥವಾ ಕಲ್ಲಾಗಿರ್ಬೋದು ಮಣ್ಣಾಗಿರ್ಬೋದು, ವಿಷಕಾರಿ ಪದಾರ್ಥಗಳನ್ನ ಉದ್ದೇಶಕ ಪೂರ್ವಕವಾಗಿ ಆಹಾರ ಪದಾರ್ಥಗಳಿಗೆ ಮಿಶ್ರಣ ಮಾಡ್ತಕ್ಕಂಥದ್ದನ್ನ ಉದ್ದೇಶಪೂರ್ವಕ ಆಹಾರ ಕಲಬೆರಕೆ ಅಂತ ಕರಿತೀವಿ. ಇದರ ಮೂಲ ಉದ್ದೇಶ ವ್ಯಾಪಾರ ಆಗಿರುತ್ತೆ. ವ್ಯಾಪಾರವನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ದಂಧೆ ಆಗಿ ಮಾಡ್ಕೊಂಡಿರೋದನ್ನ ನಾವು ಇಂದು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು. ಮತ್ತೊಂದು ವಿಧ ಬಂದ್ಬಿಟ್ಟು ಆಕಸ್ಮಿಕ ಕಲಬೆರಕೆ, ಆಹಾರ ಕಲಬೆರಕೆ ಅಂತ ಕರಿತೀವಿ. ಆಕಸ್ಮಿಕ ಅಂತ ಹೇಳಿದ್ರೆ ಉತ್ಪಾದಕರ ಒಂದು ಗಮನಕ್ಕೆ ಬರದೆ ಅದು ಕಲಬೆರಕೆ ಆಗಿರ್ಬೋದು. ಆಹಾರ ಉತ್ಪಾದನೆ ಆಗುವಾಗ ಅನೇಕ ವಿಧಾನಗಳಿರುತ್ತೆ. ಯಾವುದೋ ಒಂದು ವಿಧಾನದಲ್ಲಿ ಆಹಾರ ಕಲಬೆರಕೆ ಆಗಿರ್ಬೋದು. ಉದಾಹರಣೆಗೆ ಆಹಾರ ಸಂಗ್ರಹಣೆ ವೇಳೆ ನಿರ್ಲಕ್ಷ್ಯ ತೋರಿದ್ರೆ ಅಥವಾ ಅದು ಗಮನ ಹರಿಸ್ತಾ ಇದ್ರೆ ಅದು ಪ್ರಾಣಿಗಳು ಅದನ್ನ ತಿನ್ಬೋದು, ಅಲ್ಲಿ ಇಕ್ಕೆಗಳು ಬರ್ಬೋದು. ಇದರಿಂದ ಏನಾಗುತ್ತೆ, ಆಹಾರ ಕಲಬೆರಕೆ ಆಗುತ್ತೆ. ಇದು ಆಕಸ್ಮಿಕ ಆಹಾರ ಕಲಬೆರಕೆ ಅಂತ ಕರಿತೀವಿ. ಮತ್ತೊಂದು ವಿಧ ಇದೆ, ಲೋಹ್ಯ ಅಥವಾ ಲೋಹಗಳ ಆಹಾರ ಕಲಬೆರಕೆ ಅಂತ ಕರಿತೀವಿ. ಇದು ಮಣ್ಣು ನೀರು ಅಥವಾ ಗಾಳಿಯಿಂದ ಉಂಟಾಗಬಹುದು. ಉದಾಹರಣೆಗೆ ಕೊಡೋದೇ ಆದ್ರೆ ಹಣ್ಣು ಮತ್ತು ತರಕಾರಿಗಳನ್ನ ನಾವು ಲೋಹಗಳು ಹೆಚ್ಚಾಗಿ ಅಥವಾ ಲೋಹಿಯ ಅಂಶ ಹೆಚ್ಚಾಗಿರುವಂತಹ ಮಣ್ಣಿನಲ್ಲಿ ಬೆಳೆದಿದ್ದೇ ಆದ್ರೆ ಆ ಒಂದು ಆಹಾರ ಪದಾರ್ಥಗಳಲ್ಲಿ ಲೀಡ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಪದರಸ ಆಗಿರ್ಬೋದು, ಈ ಎಲ್ಲ ಅಂಶಗಳು ಹೆಚ್ಚಾಗಿರುತ್ತೆ. ಇದು ವಿಷಕಾರಕ ಆಗಿರುತ್ತೆ. ನಾವು ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನು ಅಂತಂದ್ರೆ, ಇಂದು ನಾವು ಆಧುನಿಕ ಜಗತ್ತಿಗೆ ಎಷ್ಟೆಷ್ಟು ನಮ್ಮನ್ನ ನಾವು ಒಗ್ಗೂಡಿಸ್ಕೊಳ್ತಿದೀವೋ ಅಷ್ಟೇ ಮಟ್ಟಿಗೆ ಇವತ್ತು ಕಲಬೆರಕೆಗಳು ಕೂಡ ಮುಂದುವರಿತಾ ಇದೆ. ಅಂದ್ರೆ ಆಧುನಿಕಕ್ಕೆ ತಕ್ಕಂತೆ ಕಲಬೆರಕೆ ವಿಧಗಳು ಕೂಡ ಬದಲಾಗ್ತಾ ಇದಾವೆ. ಉದಾಹರಣೆಗೆ ನಾವು ಬೇಕಂತಾನೆ ಹೆಚ್ಚಿನ ಒಂದು ಲಾಭವನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಆರ್ಟಿಫಿಷಿಯಲ್ ರೈಪನಿಂಗ್ ಅಂತ ಕರಿತೀವಿ, ಕೃತಕವಾಗಿ ಹಣ್ಣನ್ನು ಮಾಡುವಂತದ್ದು ರಾಸಾಯನಿಕವನ್ನ ಬಳಸಿ ಅದನ್ನ ನಾವು ನೋಡಬಹುದು. ಇದು ಕೂಡ ಕಲಬೆರಕೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಮಿಸ್ ಬ್ರ್ಯಾಂಡಿಂಗ್ ಅಂತ ಕರಿತೀವಿ. ಮಿಸ್ ಬ್ರ್ಯಾಂಡಿಂಗ್ ಅಂತ ಹೇಳಿದ್ರೆ ಯಾವುದೇ ಪೊಟ್ಟಣ ಅಥವಾ ಯಾವುದೇ ಆಹಾರ ಪದಾರ್ಥಗಳ ಮೇಲೆ ಅನೇಕ ಅಂಶಗಳು ಮುದ್ರಿತವಾಗಿರುತ್ತೆ. ಆಹಾರ ಯಾವಾಗ ಉತ್ಪಾದನೆ ಆಗಿರುತ್ತೆ, ಎಷ್ಟು ದಿನಗಳೊಳಗೆ ಬಳಕೆ ಮಾಡಬೇಕು, ಯಾವ ಪದಾರ್ಥಗಳು ಅದರಲ್ಲಿ ಇದಾವೆ, ಎಲ್ಲ ವಿಚಾರಗಳು ಕೂಡ ಆ ಒಂದು ಪೊಟ್ಟಣದಲ್ಲಿ ಇರುತ್ತೆ. ಈ ಎಲ್ಲ ಡೇಟ್ಸ್ಗಳ ವ್ಯತ್ಯಾಸಗಳನ್ನ ಮಾಡಿ ಮಾರುಕಟ್ಟೆಗೆ ಬಿಡಬಹುದು. ಇದನ್ನು ಕೂಡ ಒಂದು ಆಹಾರದ ಕಲಬೆರಕೆ ಅಂತ ಹೇಳ್ಬೋದು. ಹೆಚ್ಚೆಚ್ಚು ವಿಷಕಾರಕ ಪದಾರ್ಥಗಳನ್ನ ಸೇರಿಸ್ತಕ್ಕಂಥದ್ದು, ಮತ್ತೆ ಕೊಳ್ತೋಗಿರ್ತಕ್ಕಂತಹ ಹಣ್ಣುಗಳನ್ನ ಎಸೆಯುವುದರ ಬದಲು ಮತ್ತೆ ಮಾರಾಟ ಮಾಡುವುದು ಕೂಡ ಆಹಾರದ ಕಲಬೆರಕೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇದೊಂದು ಆಹಾರ ಕಲಬೆರಕೆ ಅಂತಕ್ಕಂಥದ್ದು ಆಹಾರ ಭಯೋತ್ಪಾದನೆ ಅಂತ ಕರಿಬಹುದು. ಇದೊಂದು ಭಾರತ ದೇಶ ಎದುರಿಸುತ್ತಿರುವಂತಹ ಒಂದು ಸಮಸ್ಯೆ ಅಂತ ಕೂಡ ಹೇಳ್ಬೋದು. ನಮ್ಮ ದೇಶದಲ್ಲಿ ಇರುವಂತಹ ಜನಸಂಖ್ಯೆ ಇದಕ್ಕೆ ಏನಾದರೂ ಕಾರಣ ಆಗ್ತಾ ಇದೆಯಾ ಹೇಗೆ ಅಂತ? ಹೌದು ಸರ್, ಇವಾಗ ನಾವು ಏನಂತ ಹೇಳ್ತೀವಿ, ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಆವಾಗ ಏನಾಗುತ್ತೆ, ಜನಸಂಖ್ಯೆ ಅನುಗುಣವಾಗಿ ಉತ್ಪಾದನೆ ಇಲ್ಲ ಅಂತಂದಾಗ ಈ ಒಂದು ದಾರಿಯೂ ಕೂಡ ಹೋಗ್ಬೋದು, ಅಂದ್ರೆ ಕಲಬೆರಕೆಯನ್ನು ಕೂಡ ಮಾಡಬಹುದು. ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಜನರು ಕಡಿಮೆ ಬೆಲೆಗೆ ಹೆಚ್ಚಿನ ಆಹಾರವನ್ನ ಕೇಳ್ತಾರೆ ಅಥವಾ ಗುಣಮಟ್ಟದ ಆಹಾರ ಬೇಕು ಅಂತ ಹೇಳ್ತಾರೆ. ಈ ಒಂದು ಅಂಶ ಕೂಡ ಕಲಬೆರಕೆಗೆ ಕಾರಣ ಆಗಿರ್ಬೋದು ಅಂತ ಹೇಳ್ಬೋದು. ಇಲ್ಲಿ ಉದ್ದೇಶ ಪೂರ್ವಕವಾಗಿ ಒಂದಷ್ಟು ಕಲಬೆರಕೆ ಅನ್ನುವಂಥದ್ದಾಗುತ್ತೆ, ಉದ್ದೇಶ ರಹಿತವಾಗಿಯೂ ಕೂಡ ಕಲಬೆರಕೆ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು. ಯಾವುದೇ ಅದು ಉದ್ದೇಶ ಇರಲಿ, ಉದ್ದೇಶ ರಹಿತ ಆಗಿರಲಿ, ಅದು ಅಂತಿಮವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಖಂಡಿತವಾಗಿಯೂ ಕೂಡ ಉಂಟು ಮಾಡುತ್ತೆ. ಈ ಕಲಬೆರಕೆ ಆಹಾರವನ್ನು ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಪರಿಣಾಮಗಳು ನಮ್ಮ ಆರೋಗ್ಯದಲ್ಲಿ ಆಗಬಹುದು? ಒಂದು ವರದಿಯ ಪ್ರಕಾರ 20% ರೋಗಿಗಳು ಆಸ್ಪತ್ರೆಗೆ ಭೇಟಿ ನೀಡೋದು ಯಾವ ಕಾರಣದಿಂದ ಅಂತ ಹೇಳಿದ್ರೆ, ಕಲಬೆರಕೆ ವಸ್ತುಗಳನ್ನ ಸೇವನೆ ಮಾಡಿದ ಕಾರಣದಿಂದ ಅಂತ ಒಂದು ವರದಿ ಹೇಳುತ್ತೆ. ಈ ಒಂದು ಕಲಬೆರಕೆಯಿಂದ ಅನೇಕ ಕಾಯಿಲೆಗಳು, ಅನೇಕ ಸಮಸ್ಯೆಗಳು ನಮ್ಗೆ ಉಂಟಾಗುತ್ತೆ. ಪ್ರತಿಯೊಂದು ಪದಾರ್ಥಗಳು, ಇವಾಗ ನಾವು ಹೆಸರು ಹೇಳ್ತಾ ಹೋದ್ರೆ ಪ್ರತಿಯೊಂದು ಕಲಬೆರಕೆ ಮಾಡುವಂತಹ ವಸ್ತುಗಳು ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಆಗಿರುತ್ತೆ. ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಯಕೃತ್ತಿನ ಸಮಸ್ಯೆ ಆಗಿರ್ಬೋದು, ಪಾರ್ಶ್ವವಾಯು ಸಮಸ್ಯೆ ಆಗಿರ್ಬೋದು, ಉದರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಎಲ್ಲಾ ಸಮಸ್ಯೆಗಳು ಕೂಡ ಈ ಒಂದು ಕಲಬೆರಕೆಯಿಂದ ಕೂಡಿದಂತ ಆಹಾರ ಪದಾರ್ಥ ಸೇವನೆ ಮಾಡೋದ್ರಿಂದ ಆಗುತ್ತೆ ಅಂತ ಹೇಳ್ಬೋದು. ಅಂತಿಮವಾಗಿ ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಖಂಡಿತವಾಗಿಯೂ ಕೂಡ ಉಂಟು ಮಾಡುತ್ತೆ ಅನ್ನುವಂಥದ್ದು. ಇವತ್ತು ನಾವು ಬಳಕೆ ಮಾಡ್ತಾ ಇರತಕ್ಕಂತಹ ಸಾಮಾನ್ಯ ಪದಾರ್ಥಗಳೇನಿದ್ದಾವೋ ಆ ಪದಾರ್ಥಗಳು ಹೆಚ್ಚು ಕಲಬೆರಕೆ ಆಗ್ತಾ ಇದಾವೆ ಅಂತ ಹೇಳಿ. ನಾವು ಮುಂಜಾನೆ ಎದ್ದ ತಕ್ಷಣ ಪ್ರಾರಂಭ ಆಗ್ತಕ್ಕಂಥದ್ದು ಏನಪ್ಪ ಅಂತ ಅಂದ್ರೆ ಹಾಲಿನಿಂದ ಪ್ರಾರಂಭ ಆಗುತ್ತೆ. ನಾವು ಹಾಲಿನ ಬಳಕೆ ಮಾಡಿ ಅನೇಕರು ಹಾಲು ಕುಡಿತೀವಿ, ಕಾಫಿ ಮಾಡ್ಕೊಂಡು ಕುಡಿತೀವಿ, ಟೀ ಕುಡಿತೀವಿ, ಹಾಗೆ ಹಾಲಿನ ಬೇರೆ ಬೇರೆ ಉತ್ಪನ್ನಗಳನ್ನ ಬಳಸ್ತೇವೆ. ಹಾಗೆಯೇ ಮುಂಜಾನೆಯ ಫಲಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ಅಲ್ಲಿ ಬಳಸ್ತಕ್ಕಂಥ ಅಕ್ಕಿ, ಮೈದಾ ಹಿಟ್ಟು, ಗೋಧಿ ಇವೆಲ್ಲವೂ ಕೂಡ ಇವತ್ತು ಕಲಬೆರಕೆ ಆಗ್ತಾ ಇದ್ದಾವೆ ಅಂತ ಅಂದ್ರೆ ನಾವು ಯಾವ ಪದಾರ್ಥವನ್ನ ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ದೇವೋ ಈ ಎಲ್ಲಾ ಪದಾರ್ಥಗಳು ಕೂಡ ಕಲಬೆರಕೆ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಯಾವ್ಯಾವ ಪದಾರ್ಥಗಳನ್ನ ಸಾಮಾನ್ಯವಾಗಿ ಹೆಚ್ಚು ಪ್ರಮಾಣದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತಾ ಇದೆ, ಹೇಗೆ ಅದನ್ನ ಕಲಬೆರಕೆಯನ್ನಾಗಿ ಮಾಡಲಾಗ್ತಾ ಇದೆ? ನಾನು ಮೊದಲೇ ಹೇಳಿದ ಹಾಗೆ FSSAI ಪ್ರಕಾರ ಹಾಲು ಹೆಚ್ಚಿನ ಕಲಬೆರಕೆ ಆಗ್ತಿರತಕ್ಕಂತಹ ಒಂದು ಆಹಾರ ಪದಾರ್ಥ ಅಂತ ಹೇಳ್ಬೋದು. ಇದು ಹೇಗೆ ಕಲಬೆರಕೆ ಆಗುತ್ತೆ ಅಂತಂದ್ರೆ ಇದಕ್ಕೆ ಹೆಚ್ಚಿನ ನೀರನ್ನ ಹಾಕ್ಬಹುದು ಅಥವಾ ಡಿಟರ್ಜೆಂಟ್ ಅಂದ್ರೆ ಮಾರ್ಜಕಗಳು ಅಂತ ಏನಂತ ಕರಿತೀವೋ ಅದನ್ನ ಹಾಕ್ಬಹುದು, ಇಲ್ಲ ಸ್ಟಾರ್ಚ್ ಪೌಡರ್ ಅಂತ ಕರಿತೀವಿ ಅಂದ್ರೆ ಸರ್ಕಾರ ಪಿಷ್ಟ ಆ ಒಂದು ಪೌಡರ್ ಇರುತ್ತೆ ಅದನ್ನ ಬಳಸಬಹುದು. ಇದರಿಂದ ಕಲಬೆರಕೆಯನ್ನು ಮಾಡ್ತಾರೆ. ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಇದನ್ನ ಹೇಗೆ ನಾವು ಮನೆಯಲ್ಲಿ ಪತ್ತೆ ಹಚ್ಕೊಳ್ಳೋದು, ನಮ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ FSSAI ಒಂದು ಪೇಜ್ಗೆ ಹೋದ್ರೆ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಅವರೆಲ್ಲಾನು ಕೊಡ್ತಿರ್ತಾರೆ, ಅಂದ್ರೆ ವಿಡಿಯೋ ಮಾಡಿ ಎಲ್ಲ ಆಗ್ತಾ ಇರ್ತಾರೆ. ಬಟ್ ಆದ್ರೆ ನಾವು ಮನೆಗಳಲ್ಲಿ ಇದ್ರ ಬಗ್ಗೆ ತಿಳ್ಕೊಬೇಕು, ಹೇಗೆ ಒಂದು ಹಾಲು ಕಲಬೆರಕೆ ಆದ್ರೆ ಅದನ್ನ ಹೇಗೆ ಪರೀಕ್ಷೆ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಬಹುದು. ಹಾಲಿಗೆ ಹೆಚ್ಚಿನ ನೀರನ್ನ ಹಾಕ್ತಾರೆ ಅಂತ ಹೇಳಿದೆ. ಇದನ್ನ ಹೇಗೆ ಪತ್ತೆ ಹಚ್ಬೋದು ಅಂತ ಹೇಳಿದ್ರೆ ಒಂದು ತಟ್ಟೆಯನ್ನ ತೆಗೆದುಕೊಂಡು ಅದನ್ನ ಓರೆಯಾಗಿ ಇಟ್ಕೊಂಡು ಆ ಹಾಲಿನ ಹನಿಯನ್ನ ತಟ್ಟೆಯ ಮೇಲೆಯಿಂದ ಬಿಟ್ಟಾಗ ಆ ಹಾಲಿನ ಹನಿ ಏನಾದ್ರೂ ವೇಗವಾಗಿ ಚಲಿಸಿದ್ದೆ ಆದ್ರೆ ಅದು ತಟ್ಟೆ ಮೇಲೆ ಏನು ಚಿಹ್ನೆಗಳನ್ನ ಬಿಟ್ಟಿಲ್ಲದೆ ಇರೋದೇ ಆದ್ರೆ ಅದರ ಅರ್ಥ ಏನು ಅಂದ್ರೆ ಈ ಹಾಲು ಕಲಬೆರಕೆ ಆಗಿದೆ ಅಂತ. ಜೊತೆಗೆ ಆ ಹಾಲು ಏನಾದ್ರೂ ನಿಧಾನವಾಗಿ ಚಲಿಸಿ ಏನಾದ್ರೂ ಒಂದು ಚಿಹ್ನೆಯನ್ನ ಅದು ತಟ್ಟೆಯಲ್ಲಿ ಬಿಟ್ಟಿದ್ದೆ ಆದ್ರೆ ಅದರ ಅರ್ಥ ಈ ಹಾಲು ಕಲಬೆರಕೆ ಆಗಿಲ್ಲ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಡಿಟರ್ಜೆಂಟ್ ನ ಅಂತ ಮಾರ್ಜಕಗಳನ್ನ ಬಳಸ್ತಾರೆ ಅಂತ ಹೇಳಿದೆ. ಮಾರ್ಜಕಗಳು ಅಂತ ಅಂದ್ರೆ ಸೋಪ್ನ ಬಳಸ್ತಾರೆ, ಸೋಪ್ ಪೌಡರ್ ಸೋಪ್ ಅದನ್ನ ಬಳಸ್ತಾರೆ ಅಂತ ಹೇಳಿದೆ. ಅದು ಹೇಗ್ ಮಾಡ್ತಾರೆ, ಒಂದು ಅತ್ತೆಮಲ್ಲ ನೀರನ್ನ ತಗೊಂಡು ಅದನ್ನ ಹಲ್ಗಾಡಿಸ್ಬೇಕು ಒಂದು ಲೋಟದಲ್ಲಿ ತಗೊಂಡು, ಏನಾದ್ರು ನೊರೆ ಬಂದಿದ್ದೆ ಆದ್ರೆ ಅದರ ಅರ್ಥ ಏನು ಅದು ಕಲಬೆರಕೆ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಹೇಳಿದೆ ಸರ್ಕಾರ ಪಿಷ್ಟ ಪೌಡರ್ ಅಂತ ಹೇಳಿದೆ, ಅದು ಪುಡಿ ಅಂತ ಹೇಳಿದೆ, ಸ್ಟಾರ್ಚ್ ಪೌಡರ್ ಅಂತ ಹೇಳಿದೆ. ಅದು ಹೇಗೆ ಕಂಡುಹಿಡಿಬಹುದು ಅದು ಕಲಬೆರಕೆ ಮಾಡಿದ್ದಾರೆ ಅಂತ ಅಂದ್ರೆ ಅಯೋಡಿನ್ ಅಂತ ಕರಿತೀವಿ, ಟಿಂಚರ್ ಅಯೋಡಿನ್ ಅಂತ ಕರಿತೀವಿ. ಮತ್ತೆ ಹಾಲನ್ನ ತಗೊಂಡ್ಕೊಂಡ್ಬಿಟ್ಟು ಒಂದು ಬೀಕರ್ ನಲ್ಲಿ ಅಥವಾ ಒಂದು ಪ್ರಣಾಳದಲ್ಲಿ ಅವೆರಡೂ ತೆಗೆದುಕೊಂಡು ನೀವು ಹಾಕಿದ್ದೆ ಆದ್ರೆ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದು ಕಲಬೆರಕೆ ಆಗಿದೆ ಅಂತ. ಅದು ಹಾಲಿಗೆ ಸಂಬಂಧಪಟ್ಟದ್ದು. ಹಾಗೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಕೂಡ ಅದೇ ತರ ಕಲಬೆರಕೆಯನ್ನ ಮಾಡ್ತಾರೆ. ಹಾಲು ಶುದ್ಧವಾಗಿದ್ರೆ ಯಾವ ಬಣ್ಣಕ್ಕೆ ತಿರುಗುತ್ತೆ? ಹಾಲು ಶುದ್ಧವಾಗಿದ್ರೆ ಬಿಳಿ ಬಣ್ಣದಲ್ಲೇ ಇರುತ್ತೆ, ಹಾಲು ಶುದ್ಧ ಆಗಿಲ್ಲ ಅಂದ್ರೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಶುದ್ಧವಾಗಿದ್ರೆ ಅದು ಬಿಳಿ ಬಣ್ಣವನ್ನೇ ಹೊಂದಿರುತ್ತೆ. ಯಾಕಂದ್ರೆ ಟಿಂಚರ್ ಒಂದ್ ರೀತಿ ಕಾಫಿ ಡಿಟಾಕ್ಷನ್ ತರ ಇರುತ್ತೆ, ಅದ್ ಹಾಕಿದ್ರು ಕೂಡ ಅದು ಬೆಳ್ಳಗಿತ್ತು ಅಂತ ಹೇಳಿದ್ರೆ ಹಾಲು ಕಲಬೆರಕೆ ಆಗಿಲ್ಲ ಅಂತ ಹೇಳಿ ನಾವು ತಿಳಿಬಹುದು. ಈ ಮಾರ್ಜಕ ಆಗ್ಬಹುದು, ಸ್ಟಾರ್ಚ್ ಆಗ್ಬಹುದು, ಇನ್ ಕೆಲವರು ಯೂರಿಯಾ ಬಳಸ್ತಾರೆ ಅಂತ ಹೇಳಿ ಕೂಡ ಹೇಳ್ತಾರೆ. ಹೀಗೆ ಕಲಬೆರಕೆಗೊಂಡಂತ ಹಾಲನ್ನ ಸೇವನೆ ಮಾಡಿದ್ರೆ ಅದು ಮಕ್ಕಳ ಆರೋಗ್ಯದ ಮೇಲೆ ಮತ್ತೆ ನಮ್ಮ ಆರೋಗ್ಯದ ಮೇಲೆ ಏನ್ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ? ಎಲ್ಲ ವಯೋವೃದ್ಧದವರಿಗಿದ್ದು ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈಗ ನೀವು ಒಳ್ಳೆ ವಿಚಾರನೆ ಮಾತಾಡಿದ್ರಿ, ಮಕ್ಕಳ ಆರೋಗ್ಯದ ಬಗ್ಗೆ ಕೇಳಿದ್ರಿ. ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸರ್ಕಾರ ಗಮನವಹಿಸಿ FSSAI ಆಕ್ಟ್ ಅಲ್ಲಿ ಅದೊಂದು ಅಂಶ ಕೂಡ ಮೆನ್ಷನ್ ಮಾಡಿದ್ದಾರೆ. ಉದಾಹರಣೆಗೆ 2021 FSSAI ಕರಡು ನೀತಿಯ ಪ್ರಕಾರ ಬಿಸ್ಮಾರ್ಕ್ ಅಂತಕ್ಕಂಥದ್ದು, ಬಿಸ್ಮಾರ್ಕ್ ಅಂತ ಹೇಳಿದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ, ಭಾರತೀಯ ರಾಷ್ಟ್ರೀಯ ದಂಡಗಳ ಸಂಹಿತೆ ಅಂತ ಕರಿತೀವಿ. ಈ ಒಂದು ಮಾರ್ಕ್ ಯಾವುದೇ ಶಿಶು ಆಹಾರ ಮಾರುಕಟ್ಟೆಗೆ ಬಂದ್ರೆ ಸರ್ಟಿಫಿಕೇಶನ್ ಆಗಿರಬೇಕು, ಬಿಸ್ಮಾರ್ಕ್ ನ ಸರ್ಟಿಫಿಕೇಶನ್ ಆಗಿರಬೇಕು ಈ ಒಂದು ಶಿಶುವಿನ ಆಹಾರ ಪದಾರ್ಥಗಳು ಮಾರುಕಟ್ಟೆಗೆ ಬರಬೇಕು ಅಂತಂದ್ರೆ. ಮತ್ತೆ ನಾನು ಹೇಳಿದಾಗೆ ಮೊದಲೇ ನಾನು ಹೇಳಿದ್ದೆ ಅನೇಕ ಕಾಯಿಲೆಗಳು ಇದರಿಂದ ಉಂಟಾಗುತ್ತೆ ಅಂತ. ಕಲಬೆರಕೆಯಿಂದ ಕೂಡಿದಂತ ಆಹಾರ ಪದಾರ್ಥನ ಸೇವನೆ ಮಾಡಿದ್ದೆ ಆದ್ರೆ, ಉದಾಹರಣೆಗೆ ನಾನು ಕೊಡೋದೇ ಆದ್ರೆ ಹಾಲು, ಹಾಲಿಗೆ ನೀರನ್ನು ಹಾಕ್ತಾರೆ ಅಂತ ಹೇಳಿದ್ರು, ಅನರ್ಮಲ್ಯವಾದದ್ದು ಅಥವಾ ನೀರು ಕಲುಷಿತಗೊಂಡಿದಂತ ನೀರನ್ನ ಬಳಸಿದ್ದೆ ಆದ್ರೆ ಅದರಿಂದ ಅನೇಕ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಉಂಟಾಗಬಹುದು. ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೆ ಆದ್ರೆ ಕಾಳು ಮೆಣಸಿಗೆ ಪಪ್ಪಾಯ ಸೀಡ್ ಅಂತ ಹಾಕಿರ್ಬೋದು, ಅದನ್ನ ಸೇವನೆ ಮಾಡಿದ್ದೆ ಆದ್ರೆ ಅದು ಯಕೃತ್ತಿನ ಸಮಸ್ಯೆಗೆ ಕಾರಣ ಆಗ್ಬಹುದು. ಜೊತೆಗೆ ಸಕ್ಕರೆ, ಸಕ್ಕರೆಗೆ ಸೀಮೆ ಸುಣ್ಣದ ಪುಡಿಯನ್ನು ಹಾಕ್ತಾರೆ. ಈ ಸಕ್ಕರೆಗೆ ಸೀಮೆ ಸುಣ್ಣ ಪುಡಿ ಹಾಕಿದ್ರೆ ಅದು ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು, ಅತಿಸಾರ ಅಂತ ಸಮಸ್ಯೆಗಳನ್ನ ಕೂಡ ಉಂಟು ಮಾಡಬಹುದು. ಅರಿಶಿನ ಬಂದಾಗ ಅರಿಶಿನಕ್ಕೆ ಮೆಟಾಲಿನ್ ಅಂತ ಬಣ್ಣವನ್ನು ಹಾಕ್ತಾರೆ, ಇದು ಕೃತಕ ಬಣ್ಣ. ನಮಗೆ ನೆನಪಿರಬೇಕು, ಇಂಥ ಬಣ್ಣಗಳ ಸೇವನೆ ಮಾಡಿದ್ದೇ ಆದ್ರೆ ಇದು ಅನೇಕ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಮುಖ್ಯವಾಗಿ ಇದು ಕಾರ್ಸಿನೋಜೆನಿಕ್ ಅಂತ ಕರಿತೀವಿ. ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ದೆ ಆದ್ರೆ ಮತ್ತೆ ಸೇವನೆಯನ್ನ ಮಾಡಿದ್ದೆ ಆದ್ರೆ ಇದು ಮುಂದೆ ಕ್ಯಾನ್ಸರ್ ಅನ್ನ ಉಂಟು ಮಾಡಬಹುದು. ಆ ಜೊತೆಗೆ ನಾವು ಚಹಾ ಅಥವಾ ಟೀ ಪೌಡರ್ ಏನಂತ ಕರಿತೀವೋ ಅದರಲ್ಲೂ ಕೂಡ ಬಣ್ಣಗಳನ್ನ ಬಳಸ್ತಾರೆ. ಈ ಬಣ್ಣಗಳನ್ನ ಬಳಸಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ಯಕೃತಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಬಹುದು ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಇದರಲ್ಲಿ ಬರಬಹುದು. ನಾವು ಸಾಮಾನ್ಯವಾಗಿ ಬಳಕೆ ಮಾಡ್ತಕ್ಕಂಥದ್ದು ಜೇನು. ಮಕ್ಕಳ ವಿಚಾರಕ್ಕೆ ಬಂದಾಗ ಜೇನು ಬಹಳ ಒಳ್ಳೆಯದು, ಅದರ ಸೇವನೆಯನ್ನ ಮಾಡಿದರೆ ಅನೇಕ ರೋಗಗಳನ್ನು ದೂರ ಇಡಬಹುದು ಅನ್ನುವ ಕಾರಣಕ್ಕೆ ಜೇನನ್ನ ಬಳಕೆಯನ್ನ ಮಾಡ್ತೇವೆ. ದೊಡ್ಡವರು ಕೂಡ ಜೇನನ್ನ ಹೆಚ್ಚು ಬಳಸ್ತೇವೆ, ಯಾಕೆ ಅಂತಂದ್ರೆ ಅದರಲ್ಲಿ ಇರುವಂತಹ ಆ ಸಿಹಿ ಅಂಶ ಏನಿರುತ್ತೋ ಅದು ಎಲ್ಲಾ ವಯೋಮಾನದವರಿಗೂ ಕೂಡ ಅದು ಹೆಚ್ಚು ಇಷ್ಟ ಆಗುತ್ತೆ. ಹಾಗಾಗಿ ಜೇನನ್ನ ಬಳಸ್ತೇವೆ. ಜೇನಿನಲ್ಲಿ ದೊಡ್ಡ ಕಲಬೆರಕೆ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಜೇನನ್ನ ಕಲಬೆರಕೆಯನ್ನ ಮಾಡಲಾಗ್ತಾ ಇದೆ, ಯಾವೆಲ್ಲ ಪದಾರ್ಥಗಳನ್ನ ಕಲಬೆರಕೆಯ ಸಂದರ್ಭದಲ್ಲಿ ಅದಕ್ಕೆ ಸೇರಿಸಲಾಗುತ್ತೆ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಯಾಕಂತಂದ್ರೆ ನಾನು ಇವಾಗ ಹೇಳಿದ್ದೆ FSSAI ಅಂತ ಹೇಳಿದೆ, ಭಾರತೀಯ ಆಹಾರ ಸಂರಕ್ಷಣಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಏನಿದೆಯೋ ಇದರ ವರದಿ ಪ್ರಕಾರ ನಮ್ಮ ದೇಶದಲ್ಲಿ ಅನೇಕ ಬ್ರ್ಯಾಂಡ್ಗಳು, ಹೆಸರೇ ತುಂಬಾ ಬ್ರ್ಯಾಂಡ್ಗಳು ಬರುತ್ತೆ, ಎಲ್ಲಾ ಬ್ರ್ಯಾಂಡ್ಗಳು ಕೂಡ ಜೇನುತುಪ್ಪವನ್ನ ಕಲಬೆರಕೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಯಾವ್ದ್ರ ಜೊತೆ ಅಂತಂದ್ರೆ, ಉದಾಹರಣೆಗೆ ಸಕ್ಕರೆ ಪಾಕ ಆಗಿರ್ಬೋದು, ಸಕ್ಕರೆ ಅಥವಾ ಬೆಲ್ಲದ ಪಾಕ, ಅದ್ರ ಜೊತೆ ಕಲಬೆರಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಹೇಗೆ ಪರೀಕ್ಷೆ ಮಾಡಬಹುದು, ಈ ಸಕ್ಕರೆ ಪಾಕ ಅಥವಾ ಬೆಲ್ಲ ಹಾಕಿ ಜೇನುತುಪ್ಪವನ್ನ ತಯಾರಿಸಿ ನಮಗೆ ಮಾರುಕಟ್ಟೆಗೆ ತಂದಿದ್ದಾರೆ ಅನ್ನೋದು, ಅದನ್ನ ಹೇಗೆ ತಿಳ್ಕೊಬಹುದು ಅಂತಂದ್ರೆ, ಜೇನುತುಪ್ಪವನ್ನ ಒಂದು ಪ್ರಣಾಳದಲ್ಲಿ ತಗೊಂಡು ಅದಕ್ಕೆ ನೀರನ್ನ ಹಾಕಿ ಅದನ್ನ ಹಲ್ಗಾಡಿಸಿದಾಗ, ಹಾಕಿ ಒಂದ್ ಎರಡು ನಿಮಿಷ ಬಿಟ್ಟಾಗ ನಮ್ಗೇನಾಗುತ್ತೆ, ಸಕ್ಕರೆ ಪಾಕ ಇದ್ದಿದ್ದೆ ಆದ್ರೆ ಆ ಸಕ್ಕರೆ ಪಾಕ ನೀರಿನಲ್ಲಿ ಕರಗ್ಬಿಡುತ್ತೆ. ಆ ಕರಗಿದ ತಕ್ಷಣ ನಮ್ಗೆ ಏನಾಗುತ್ತೆ, ಆ ನೀರು ಬರೀ ನಮ್ಗೆ ನೀರು ಕಾಣಿಸುತ್ತೆ ಅಥವಾ ಅಂದ್ರೆ ನಮ್ಗೆ ಪೂರ್ತಿ ಕರಗಿದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ಜೇನುತುಪ್ಪ ಕಲಬೆರಕೆ ಆಗಿದೆ ಅಂತ, ಸಕ್ಕರೆ ಜೊತೆ ಕಲಬೆರಕೆ ಆಗಿದೆ ಅಂತ. ಇಲ್ಲ ಅಂತಂದ್ರೆ ಇನ್ನೂ ಒಂದ್ ಕೆಲಸ ಮಾಡಬಹುದು, ಅಥವಾ ನಾವು ಇನ್ನೊಂದು ಸರಳವಾಗಿ ನಾವು ಪರೀಕ್ಷೆ ಹೇಗೆ ಮಾಡ್ಕೋಬಹುದು ಅಂದ್ರೆ, ಹತ್ತಿಯನ್ನ ತೆಗೆದುಕೊಂಡು ಹತ್ತಿಗೆ ಜೇನುತುಪ್ಪವನ್ನ ಹಚ್ಚಿ ಅದನ್ನ ದೀಪಕ್ಕೆ ಇಡಿದಾಗ ಅದನ್ನ ನಮ್ಗೆ ಶಬ್ದ ಬಂದ್ರೆ, ಉರಿವಾಗ ಶಬ್ದ ಬಂದ್ರೆ, ಚಟ ಚಟ ಅಂತ ಶಬ್ದ ಬಂದಿದ್ದೆ ಆದ್ರೆ ಅದ್ರ ಅರ್ಥ ಏನು ಅಂದ್ರೆ ಜೇನುತುಪ್ಪ ಕಲಬೆರಕೆ ಆಗಿದೆ ಅಂತ. ಯಾವುದೇ ಶಬ್ದ ಬರಲಿಲ್ಲ ಅಂದ್ರೆ ಜೇನುತುಪ್ಪ ಕಲಬೆರಕೆ ಆಗಿಲ್ಲ ಅಂತ ಹೇಳ್ಬೋದು. ಓಹೋ, ಅಂತ ಅಂದ್ರೆ ಅದು ಸಲೀಸಾಗಿ ಉರಿತು ಅಂತ ಹೇಳಿದ್ರೆ ಅದು ಯಾವುದೇ ತರಹದ ಕಲಬೆರಕೆ ಆಗಿರೋದಿಲ್ಲ. ಚಟ ಚಟ ಅಂತ ಹೇಳಿ ಶಬ್ದ ಮಾಡ್ತು ಅಂತ ಹೇಳಿದ್ರೆ ಅದು ಕಲಬೆರಕೆ ಆಗಿದೆ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಬಹಳ ಸರಳವಾಗಿ ಇದು ಒಂದು ಪ್ರಯೋಗವನ್ನ ಅಥವಾ ಪರೀಕ್ಷೆಯನ್ನ ಮಾಡಬಹುದು ಅನ್ನುವಂಥದ್ದು. ಜೇನಿಗೆ ಹೆಚ್ಚಾಗಿ ಬೆಲ್ಲ ಮತ್ತೆ ಸಕ್ಕರೆಯ ಪಾಕವನ್ನ ಮಿಶ್ರಣವನ್ನ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಈ ನಿಟ್ಟಿನಲ್ಲಿ ಬಹಳ ಸರಳವಾದಂತಹ ಈ ಒಂದು ಪರೀಕ್ಷೆಯನ್ನ ಮಾಡಿಕೊಂಡು ನಾವು ಬಳಕೆಯನ್ನ ಮಾಡುವಂಥದ್ದು, ಕೊಂಡುಕೊಳ್ಳುವಂಥದ್ದನ್ನ ಮಾಡಬೇಕಾಗುತ್ತೆ. ಸಕ್ಕರೆಯನ್ನ ಜೇನುತುಪ್ಪದ ಕಲಬೆರಕೆಗೆ ಬಳಕೆ ಮಾಡಲಾಗುತ್ತೆ ಅಂತ ಹೇಳಿದ್ರಿ. ಸಕ್ಕರೆಯನ್ನು ಕೂಡ ಕಲಬೆರಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಸಾಕಷ್ಟು ಪತ್ರಿಕೆಗಳಲ್ಲಿ ಬರ್ತಾ ಇದ್ದಾವೆ. ಸಕ್ಕರೆಗೆ ಏನೆಲ್ಲ ಕಲಬೆರಕೆಯನ್ನ ಮಾಡಲಾಗುತ್ತೆ? ಸಕ್ಕರೆಗೆ ಸೀಮೆ ಸುಣ್ಣದ ಪುಡಿಯನ್ನ ಕಲಬೆರಕೆ ಮಾಡಲಾಗುತ್ತೆ. ಇದು ನಾವು ಮನೆಯಲ್ಲೇ ಬಹಳ ಸರಳವಾಗಿ ಇದರ ಪರೀಕ್ಷೆಯನ್ನ ಮಾಡ್ಕೊಬಹುದು. ಒಂದು ಪ್ರಣಾಳವನ್ನ ತಗೊಂಡು ಅಥವಾ ಒಂದು ಪಾರದರ್ಶಕವಾದಂತಹ ಲೋಟವನ್ನೇ ತೆಗೆದುಕೊಂಡು ಅದಕ್ಕೆ ನೀರನ್ನ ಹಾಕಿ ಅದ್ರ ಜೊತೆಗೆ ಇವಾಗ ಏನು ಸಕ್ಕರೆ ಇದೆ ಅದನ್ನ ಹಾಕಿದ್ದೆ ಆದ್ರೆ ಸೀಮೆ ಸುಣ್ಣ ಕಲಬೆರಕೆ ಮಾಡಿದ್ದೆ ಆದ್ರೆ ಆ ಸೀಮೆ ಸುಣ್ಣ ಒಂದು ಲೋಟದ ತಳಭಾಗದಲ್ಲಿ ಉಳ್ಕೊಳ್ಳುತ್ತೆ. ಮತ್ತೆ ಈ ಸೀಮೆ ಸುಣ್ಣ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಕ್ಲಿಯರ್ ಸೊಲ್ಯೂಷನ್ ಅಂತ ಕರಿತೀವಿ, ಒಂದು ಪೂರ್ಣ ಪ್ರಮಾಣದ ನೀರು ನಮ್ಗೆ ಒಂದು ಲೋಟದಲ್ಲಿ ಕಾಣಿಸುತ್ತೆ. ಪೂರ್ಣ ಕರಗ್ಬಿಡುತ್ತೆ. ಸೀಮೆ ಸುಣ್ಣವನ್ನು ಮಾತ್ರ ಬಳಕೆ ಮಾಡದ ಕಲಬೆರಕೆಗೆ ಮತ್ತೆ ಬೇರೆ ಏನಾದರೂ ಬಳಕೆ ಮಾಡುವಂತ ಸಾಧ್ಯತೆ? ಸೀಮೆ ಸುಣ್ಣ ಹೆಚ್ಚಿಗೆ ಬಳಕೆ ಮಾಡ್ತಾರೆ ಸರ್. ಅಂತ ಅಂದ್ರೆ ಅದ್ರ ತೂಕ ವೃದ್ಧಿ ಆಗ್ಲಿ ಅನ್ನುವ ಕಾರಣ. ಯಾವಾಗ್ಲೂ ಕಲಬೆರಕೆ ಅಂತ ಬಂದಾಗ ಆದಷ್ಟು ಅವರು ಕಳಪೆ ಗುಣಮಟ್ಟ ಅಥವಾ ಕಡಿಮೆ ಬೆಲೆಯ ಪದಾರ್ಥಗಳನ್ನ ಹುಡುಕ್ತಾರೆ, ಕಡಿಮೆ ಬೆಲೆಯ ಪದಾರ್ಥಗಳನ್ನ ಹುಡುಕಿ ಜಾಸ್ತಿ ಲಾಭವನ್ನ ನೋಡ್ತಾರೆ. ಹಾಗಾಗಿ ಸೀಮೆ ಸುಣ್ಣ ಅನ್ನೋದು ಕಡಿಮೆ ಬೆಲೆಯಲ್ಲಿ ಸಿಗೋದ್ರಿಂದ ಇದನ್ನ ಬಳಸ್ತಾರೆ ಅಂತ ಹೇಳ್ಬೋದು. ನಾವು ಪ್ರತಿ ನಿತ್ಯವೂ ಕೂಡ ಬಳಕೆಯನ್ನ ಮಾಡುವಂತದ್ದು ಯಾವ್ದಾದ್ರು ಒಂದು ಹೊತ್ತಿನಲ್ಲಿ ಅರಿಶಿಣದ ಪುಡಿ ಮತ್ತೆ ಖಾರದ ಪುಡಿ, ಇದನ್ನ ಎರಡನ್ನೂ ಕೂಡ ನಾವು ಬಳಕೆಯನ್ನ ಮಾಡ್ತೇವೆ. ಇವತ್ತು ಈ ಅರಿಶಿನ ಮತ್ತೆ ಖಾರದ ಪುಡಿಯ ದೊಡ್ಡ ಮಾರುಕಟ್ಟೆ ಇರುವಂತದ್ದು. ಸಾಮಾನ್ಯವಾಗಿ ಯಾರಾದ್ರೂ ಒಬ್ರು ರೈತರನ್ನ ನಾವು ಅರಿಶಿನದ ಪುಡಿ ಬೇಕು ಅಂತ ಹೇಳಿ ಕೇಳಿದ್ರೆ, ಒಂದು ಕೆಜಿ ನಾವು ಅರಿಶಿನದ ಪುಡಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 400 ರೂಪಾಯಿಯಷ್ಟು ಬೆಲೆ ಆಗುತ್ತೆ ಸರ್ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ. ಅಂತ ಅಂದ್ರೆ ನೈಜವಾದಂತಹ ಅರಿಶಿನ ಪುಡಿಯನ್ನ, ಆದ್ರೆ ನಮಗೆ ಮಾರುಕಟ್ಟೆಯಲ್ಲಿ ತುಂಬಾ ಕಡಿಮೆ ಬೆಲೆಗೆ ಇವತ್ತು ಸಿಗ್ತಾ ಇರುವಂತದ್ದು. ಒಂದು 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿಗೆಲ್ಲ ಅರಿಶಿನದ ಪುಡಿ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದು ಕಲಬೆರಕೆ ಆಗ್ತಾ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಖಾರದ ಪುಡಿ ಮತ್ತೆ ಅರಿಶಿನದ ಪುಡಿಯನ್ನ ಹೇಗೆಲ್ಲ ಕಲಬೆರಕೆಯನ್ನ ಮಾಡಲಾಗುತ್ತೆ, ಯಾವ ಪದಾರ್ಥಗಳನ್ನ ಇಲ್ಲಿ ಬಳಕೆ ಬಳಕೆಯನ್ನ ಮಾಡಲಾಗುತ್ತೆ. ಕಾರದ ಪುಡಿ ಮತ್ತು ಅರಿಶಿನ ಪುಡಿ ವಿಚಾರಕ್ಕೆ ಬಂದಿದ್ದಾದ್ರೆ ಇಲ್ಲಿ ಕೃತಕ ಬಣ್ಣಗಳನ್ನ ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು. ನಮ್ಮೆಲ್ಲರಿಗೂ ಒಂದು ವಿಚಾರ ನೆನಪಿರಬೇಕು, ನಮ್ಮ ದೇಶದಲ್ಲಿ ಕೃತಕ ಬಣ್ಣಗಳ ಎಲ್ಲ ಬಣ್ಣಗಳನ್ನ ಬಳಸೋದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಇದು ಕಾರ್ಸಿನೋಜೆನಿಕ್, ಅಂದ್ರೆ ಕ್ಯಾನ್ಸರ್ ಅನ್ನು ಉಂಟು ಮಾಡಬಹುದು ಮತ್ತೆ ಅಪಾಯಕಾರಿ. ರಾಸಾಯನಿಕ ವಸ್ತುಗಳ ಸೇವನೆ ಯಾವತ್ತು ದೇಹಕ್ಕೆ ಅಪಾಯಕಾರಿ. ಈಗ ಕಾರದ ಪುಡಿ ವಿಚಾರಕ್ಕೆ ಬಂದಿದ್ದಾದ್ರೆ ಇದನ್ನ ಹೇಗೆ ಕಲಬೆರಕೆ ಮಾಡ್ತಾರೆ ಅಂತ, ಕಾರದ ಪುಡಿಗೆ ಇಟ್ಕೆ ಪುಡಿ ಹಾಕಿ ಕಲಬೆರಕೆ ಮಾಡಬಹುದು. ಆ ಇಟ್ಕೆ ಪುಡಿನ ಹಾಕಿ ಕಲಬೆರಕೆ ಅದನ್ನ ಹೇಗೆ ನಾವು ನೋಡ್ಕೊಬಹುದು ಅಂತಂದ್ರೆ, ಒಂದು ಗ್ಲಾಸ್ ಒಂದು ಪಾರದರ್ಶಕವಾದಂತಹ ಲೋಟವನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನ ಹಾಕಿ ಅದಕ್ಕೆ ನಾವು ಏನ್ ಕಾರದ ಪುಡಿ ಇದೆಯೋ ಅದನ್ನ ಹಾಕಿದ್ದೆ ಆದ್ರೆ ಇಟ್ಕೆ ಪುಡಿ ಇದ್ದಿದ್ದೆ ಆದ್ರೆ ಅದು ತಳಭಾಗದಲ್ಲಿ ಲೋಟದ ತಳಭಾಗದಲ್ಲಿ ಶೇಖರಣೆ ಆಗುತ್ತೆ. ಈ ಬಗ್ಗೆ ಏನಾದ್ರೂ ಕೃತಕ ಬಣ್ಣಗಳನ್ನ ಕೂಡ ಅದಕ್ಕೆ ಹಾಕ್ತಾರೆ. ಕೃತಕ ಬಣ್ಣ ಹಾಕಿದ್ದೆ ಆದ್ರೆ ನಾವು ಅದೇ ಸೇಮ್ ಒಂದು ಲೋಟವನ್ನ ತೆಗೆದುಕೊಳ್ಬೇಕು, ಲೋಟಕ್ಕೆ ನೀರನ್ನ ಹಾಕ್ಬೇಕು, ನೀರನ್ನ ಹಾಕಿ ಕಾರದ ಪುಡಿಯನ್ನ ಹಾಕಿದ್ದೆ ಆದ್ರೆ ನೀರಿಗೆ ಹಾಕಿದ ತಕ್ಷಣ ಬಣ್ಣ ಬಿಟ್ಟು ಅದನ್ನ ನಾವು ಕಾಣಬಹುದು, ತಳಮಟ್ಟಕ್ಕೆ ಬಂದ್ಬಿಡುತ್ತೆ, ಅದು ಕೃತಕ ಬಣ್ಣದಿಂದ ಕಲಬೆರಕೆ ಆಗಿದೆ ಅಂತ ಹೇಳ್ಬೋದು. ಇಟ್ಟಿಗೆ ಪುಡಿ ಆದ್ರೆ ಲೋಟದ ತಳಭಾಗದಲ್ಲಿ ಶೇಖರಣೆ ಆಗಿರುತ್ತೆ, ಇದರಿಂದ ನಮ್ಗೆ ಗೊತ್ತಾಗುತ್ತೆ ಕಾರದ ಪುಡಿ ಕಲಬೆರಕೆ ಆಗಿದೆ ಅಂತ. ಮತ್ತೆ ಇನ್ನೊಂದು ವಿಚಾರ ಬಂದಾಗ ಅರಿಶಿನ ಪುಡಿ ಕೇಳಿದ್ರಿ. ಅರಿಶಿನ ಪುಡಿ ಬಂದಾಗ ಅರಿಶಿನ ಪುಡಿಯಲ್ಲಿ ಮೆಟಾಲಿನ್ ಎಲ್ಲೋ ಅಂತ ಕರಿತೀವಿ, ಇದು ಕೂಡ ರಾಸಾಯನಿಕ ಬಣ್ಣ, ಇದನ್ನ ಬಳಸಬಾರದು ಅಂತ ಹೇಳ್ತಾರೆ. ಇದನ್ನ ಅತಿ ಹೆಚ್ಚಾಗಿ ಬಳಸ್ತಿದ್ದಾರೆ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಮತ್ತೆ ಇದನ್ನ ಹೇಗೆ ನಾವು ನೋಡ್ಕೊಬಹುದು, ಕಂಡಿಡಿಬಹುದು ಮನೆಯಲ್ಲಿ, ಅಥವಾ ಮನೆಯಲ್ಲಿ ಅನ್ನೋದಕ್ಕಿಂತ ನಾವು ಪ್ರಯೋಗದಲ್ಲಿ ಮಾಡಬೇಕಾಗುತ್ತಿದ್ದ ಒಂದು ಸಣ್ಣ ಪರೀಕ್ಷೆಯನ್ನ, ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಕಾನ್ಸಂಟ್ರೇಟೆಡ್ HCl ಪ್ರಬಲ ಹೈಡ್ರೋಕ್ಲೋರಿಕ್ ಆಸಿಡ್ ಬೇಕಾಗುತ್ತೆ. ಒಂದು ಪ್ರಣಾಳವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನ ಹಾಕಿ ಅದಕ್ಕೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಹಾಕಿ ಅಳ್ಳಾಡಿಸಿ ಇಟ್ಟರೆ ಅದು ಒಂದು 2-3 ನಿಮಿಷದಲ್ಲಿ ಅಥವಾ ಕೆಲವೇ ಕೆಲವು ಸೆಕೆಂಡಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನೆರಳೆ ಬಣ್ಣಕ್ಕೆ ತಿರುಗುತ್ತೆ. ನೆರಳೆ ಬಣ್ಣಕ್ಕೆ ತಿರುಗಿದ್ದೆ ಆದ್ರೆ ಸ್ವಲ್ಪ ನೀರನ್ನ ಅದಕ್ಕೆ ಹಾಕ್ಬೇಕು, ನೀರನ್ನು ಹಾಕಿದ್ದೆ ಆದ್ರೆ ಅದು ನೆರಳೆ ಬಣ್ಣ ಉಳ್ಕೊಂಡಿದ್ರೆ ಅದರ ಅರ್ಥ ಏನು ಅಂತದ್ದು ಕಲಬೆರಕೆ ಆಗಿದೆ ಅಂತ. ನೆರಳೆ ಬಣ್ಣ ಹೋಗಿದೆ ಅನ್ನೋದಾದ್ರೆ ಅದರ ಅರ್ಥ ಅದು ಕಲಬೆರಕೆ ಆಗಿಲ್ಲ ಅಂತ. ಆಗಿಲ್ಲ ಅಂತ ಹೇಳಿ ಹೀಗೆ ನಾವು ಅರಿಶಿನ ಮತ್ತೆ ಕರದ ಪುಡಿ ಹೇಗೆ ಕಲಬೆರಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಗೊತ್ತು ಮಾಡಿಕೊಳ್ಬಹುದು. ಈಗ ನಾವು ಮನೆಯಲ್ಲೇನೆ ನಾವು ತೀರಾ ಎಲ್ಲಾ ಪದಾರ್ಥಗಳನ್ನು ಅಲ್ದಿದ್ರು ಕೂಡ ನಾವು ಬಹಳ ಹೆಚ್ಚಾಗಿ ಬಳಕೆಯನ್ನ ಮಾಡ್ತಕ್ಕಂತಹ ಹಾಲಾಗಿರ್ಬೋದು, ಜೇನು, ಸಕ್ಕರೆ ಮತ್ತೆ ಎಣ್ಣೆ ಈ ತರಹದ ಪದಾರ್ಥಗಳನ್ನ ಆಗಿಂದಾಗ್ಗೆ ನಾವು ಪರೀಕ್ಷೆಯನ್ನ ಮಾಡಬೇಕು. ಅದರ ಗುಣಮಟ್ಟ ಹೇಗಿದೆ, ಕಲಬೆರಕೆ ಆಗಿದ್ಯೋ ಇಲ್ವೋ ಅನ್ನುವಂಥದ್ದನ್ನ ತಿಳಿಬೇಕು ಅಂತ ಹೇಳಿದ್ರೆ ಮನೆಯಲ್ಲಿಯೇ ನಾವು ಪರೀಕ್ಷೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಏನನ್ನ ಇಟ್ಕೊಂಡ್ರೆ ಒಳ್ಳೇದು? ಹೊರಗಡೆಯಿಂದ ತಂದು ಇಟ್ಕೋಬೇಕಾದಂತ ಅವಶ್ಯಕತೆ ಏನು ಇಲ್ಲ. ಒಂದು ಟೆಸ್ಟ್ ಟ್ಯೂಬ್ ಬೇಕಾಗುತ್ತೆ, ಒಂದು ಟೆಸ್ಟ್ ಟ್ಯೂಬ್ ಇಲ್ಲ ಅಂದ್ರೆ ಗಾಜಿನ ಲೋಟ ನಮಗೆ ಸಾಕಾಗುತ್ತೆ. ಒಂದು ಪಾರದರ್ಶಕವಾದಂತಹ ಗಾಜಿನ ಲೋಟ ಸಾಕು ನಮಗೆ. ಆ ಗಾಜಿನ ಲೋಟದಲ್ಲಿ ನಾವು ನೀರನ್ನ ಉಪಯೋಗಿಸಿಕೊಂಡು ಅನೇಕ ಪದಾರ್ಥಗಳನ್ನು ನಾವು ಅದರಲ್ಲಿ ಕಂಡಿಡ್ಕೊಬಹುದು. ಅದನ್ನ ಬಿಟ್ಟರೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಆಸಿಡ್ಗಳನ್ನ ರಾಸಾಯನಿಕಗಳನ್ನ ಬಳಸುವಂತ ಅವಶ್ಯಕತೆ ಇಲ್ಲ. ನಾವು ಒಂದು ಲೋಟ ಸಾಕು, ಪಾರದರ್ಶಕವಾದಂತಹ ಲೋಟ, ಮತ್ತೆ ನೀರಿನಿಂದ ಅನೇಕ ಪರೀಕ್ಷೆಗಳನ್ನ ಮಾಡಿ ಕಲಬೆರಕೆಯನ್ನ ನಾವು ಗುರುತಿಸ್ಕೊಬಹುದು ಸರ್. ಹೀಗೆ ಮನೆಯಲ್ಲೇ ನಾವು ಸಾಕಷ್ಟು ಪರೀಕ್ಷೆಗಳನ್ನ ಮಾಡಿ ಅದರ ಗುಣಮಟ್ಟ ಹೇಗಿದೆ ಅಂತ ಹೇಳಿ ಆಗಿಂದಾಗ್ಗೆ ಪರೀಕ್ಷೆಯನ್ನ ಮಾಡಿಕೊಳ್ಳುವಂಥದ್ದು ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನಾವು ಈ ಪದಾರ್ಥಗಳನ್ನ ಕೊಂಡುಕೊಳ್ಳಿಕ್ಕೆ ಮಾಡಿದಂತಹ ಹಣವೂ ಕೂಡ ನಷ್ಟವಾಗುತ್ತೆ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯ ನಷ್ಟವಾಗುತ್ತೆ. ಹಣ ನಷ್ಟವಾದ್ರೆ ಮತ್ತೆ ಸಂಪಾದನೆಯನ್ನ ಮಾಡಬಹುದು, ಆರೋಗ್ಯ ನಷ್ಟ ಆದ್ರೆ ಪುನಃ ಸಂಪಾದನೆಯನ್ನ ಮಾಡುವಂಥದ್ದು ಬಹಳ ಕಠಿಣವಾದಂತಹ ವಿಷಯ. ಈ ನಿಟ್ಟಿನಲ್ಲಿ ನಾವು ಇವತ್ತು ಏನು ಬಳಕೆಯನ್ನ ಮಾಡ್ತಾ ಇದ್ದೇವೋ, ಆಹಾರದ ಗುಣಮಟ್ಟ ಹೇಗಿದೆ, ಏನೆಲ್ಲ ಕಲಬೆರಕೆ ಆಗ್ತಾ ಇದೆ, ಅದನ್ನ ಕಂಡುಹಿಡಿಯುವಂಥದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನ ನಾವು ಹೆಚ್ಚು ಹೆಚ್ಚು ತಿಳಿಯಬೇಕು, ಅದರ ಬಗ್ಗೆ ಹೆಚ್ಚು ಜಾಗೃತರಾಗಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ತಾವು ಕೂಡ ತಿಳಿಸಿಕೊಟ್ರಿ. ನಿಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ಫೋನ್ ನಂಬರ್ ಮೂಲಕ ನನಗೆ ಸಂಪರ್ಕವನ್ನ ಮಾಡಬಹುದು. ನನ್ನ ಫೋನ್ ನಂಬರ್ ಬಂದು 7204624. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 7204-642-6494. ಒಳ್ಳೆದು ಪುಟ್ರತ್ನಮ್ಮ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಹಾರದ ಕಲಬೆರಕೆ ಹಾಗೂ ಆರೋಗ್ಯದ ಮೇಲಿನ ಪರಿಣಾಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಆಹಾರ ಕಲಬೆರಕೆ ಕುರಿತು ಹಾಸನ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಪುಟ್ಟರತ್ನಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನಮ್ಮ ನಾಡಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿ, ಜಾಗತಿಕ ಮತ್ತು ವಾತಾವರಣ ಬದಲಾವಣೆ ಸ್ಥರದಲ್ಲಿ ಸುಸ್ಥಿರ ಪಶುಸಂಗೋಪನೆ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಇಂದಿನ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ದಮನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:51 ಅಂತ್ಯಾಕ್ಷರಿ ನೇರ ಫೋನ್ಇನ್ ಕಾರ್ಯಕ್ರಮ. 7:45 ಬೆಂಗಳೂರು ಕೇಂದ್ರದಿಂದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈ ಕುರಿತು ಕನ್ನಡದಲ್ಲಿ ಭಾಷಣ. 9:00 ಬೆಂಗಳೂರು ಕೇಂದ್ರದಿಂದ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಹಿರಿಯ ಲೇಖಕ ಡಾ ವೀರಣ್ಣ ರಾಜೂರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾ ಬಸು ಬೇವಿನ ಗಿಡದ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಈಸಬೇಕು ಇದ್ದು ಜಯಿಸಬೇಕು, ರಚನೆ ಶ್ರೀರಂಗ. ಬಾನುಲಿಗೆ ಅಳವಡಿಸಿದವರು ಟಿವಿ ಹೆಗಡೆ, ನಿರ್ದೇಶನ ಡಾ ಎನ್ ಸುಧೀಂದ್ರ. 10:35 ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಬೆಳಗ್ಗಿನ ಪ್ರಸಾರದಲ್ಲಿ 6:05 ಚಿಂತನ ಡಾ ಗುರುಮೂರ್ತಿ ಪೆಂಡಾಕೂರ್ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಹಚ್ಚೇವು ಗಡಿನಾಡಲ್ಲಿ ಕನ್ನಡದ ದೀಪ. ಪ್ರಾಯೋಜಕರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 9:05 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಸುರಕ್ಷಿತ ಆಹಾರ ಸದೃಢ ಆರೋಗ್ಯ. ಪ್ರಾಯೋಜಕರು ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕರ್ನಾಟಕ ಸರ್ಕಾರ. 9:20 ಬೆಂಗಳೂರು ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ